ತಂದೆಯವರು ರೇಷ್ಮೆ ಮಾಡ್ತಾ ಇದ್ರು ಮಾಡ್ತಿದ್ರು ಸರ್. ಹಾಗೂ ಈಗ ಇಳುವರಿನಲ್ಲಿ ಏನು ವ್ಯತ್ಯಾಸ ಆಗಿದೆ ಸರ್? ಹಿಂದೆ 100 ಮರಿಗೆ 40-60 ಕೆ ಜಿ ಇಳುವರಿ ಬರ್ತಿತ್ತು, ಇವಾಗ 100 ಮರಿಗೆ 100 ಕೆ ಜಿ ಇಳುವರಿ ಬರುತ್ತೆ. ಮತ್ತೆ ಅವಾಗೆಲ್ಲ ಸ್ವಲ್ಪ ಬುಡಿಸಿ ಕತ್ತರಿಸಿ ಆಗ್ತಾ ಇದ್ದೋ, ಇವಾಗೆಲ್ಲ ರಂಬೆ ಪದ್ಧತಿ ಸ್ಟ್ಯಾಂಡ್ ಸಿಸ್ಟಮ್ ಎಲ್ಲ ಇರುತ್ತೆ. ಈಗ ಅನುಕೂಲ ಆಯ್ತು ನಿಮಗೆ? ಅನುಕೂಲ ಆಗುತ್ತೆ. ಈ ರೇಷ್ಮೆ ಸಾಕೋ ಮನೆ ಸಪ್ರೇಟ್ ಆಗಿ ಮಾಡ್ಕೊಂಡಿದೀವಿ ಒಂದನ್ನ, ಹಿಂದೆ ಮನೆ ಒಳಗಡೆನೆ ಮೇಯಿಸ್ತಾ ಇದ್ದು, ಇವಾಗ ಸಬ್ಸಿಡಿ ದರದಲ್ಲಿ ಇಲಾಖೆಯಿಂದ ಮನೆ ಕೊಟ್ಟರು, ಮನೆ ಕಟ್ಕೊಂಡಿದೀವಿ, ಮಾಡ್ತಾ ಇದೀವಿ. ಏನು ಇದ್ರ ವಿಸ್ತೀರ್ಣ ಎಷ್ಟಿದೆ ಸರ್? 20-30 ಐತೆ. ಒಂದು ಸರಿಗೆ 100-120 ಮರಿ ಮೇಯಿಸ್ಬೋದು ಸರ್ ಇದ್ರ? ನೀವು ಎಷ್ಟು ಖರ್ಚಾಯ್ತು ಇದೆಲ್ಲ ಮಾಡಿಕೊಳ್ಳೋದಕ್ಕೆ? ಸರ್ ಮನೆ ಮಾಡೋದಕ್ಕೆ ಅವತ್ತು 7 ವರ್ಷದಿಂದ 3-3.5 ಲಕ್ಷ ಖರ್ಚಾಗಿದೆ ಸರ್. ಸಹಾಯಧನ ಇತ್ತು, ಸಹಾಯಧನ ಇತ್ತು, ಅವತ್ತು 86,000 ಸಹಾಯಧನ ಇತ್ತು. ಇವತ್ತು ಏನೇ ಮಾಡ್ತೀನಿ ಅಂದರೆ 2 ಲಕ್ಷ ಚಿಲ್ಲರೆ ಐತೆ ಸರ್. ಅದೇ ಮನೆ ನೀವೇನು ಖರ್ಚು ಮಾಡಿದಿರಿ ಅದೆಲ್ಲ ವಾಪಸ್ ಬಂದಾಗಿದೆ ನಿಮಗೆ? ಬಂದಾಗಿದೆ ಸರ್. ಅಲ್ವಾ, ಖಂಡಿತ ಬಂದಿದೆ. ರೇಷ್ಮೆ ಕೃಷಿ ನಿಮ್ಮ ತಂದೆ ಕಾಲದಿಂದ ಮಾಡ್ತಿದ್ರು, ಮಾಡಿದ್ರಿ ನೀವು? ಹೌದು. ಅವರೇ ಹಾಕಿದ್ದ ಈ ತೆಂಗು ಅಡಿಕೆ ಮರಗಳೆಲ್ಲ ಎಲ್ಲ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ನಿರಂತರವಾಗಿ ತರಕಾರಿ ನಿಮಗೆ ಆಸಕ್ತಿ ಇದು, ಜೊತೆಗೆ ದುಡ್ಡು ಬರೋವಂಥ ಬೆಳೆ ಬೆಳೆ ಹೇಳಿ, ಯಾವೆಲ್ಲ ತರಕಾರಿ ಬೆಳಿತೀರಿ, ವರ್ಷದಲ್ಲಿ ಎಷ್ಟು ಪ್ರದೇಶದಲ್ಲಿ ಬೆಳಿತೀರಿ, ಯಾವ ಬೆಳೆಗಳು, ಎಷ್ಟು ತಳಿಗಳು ಹೇಳಿದೆಲ್ಲ ಸರ್? ಇವಾಗ ಮೆಣಸ್ಕೆ ಬೆಳೀತಾ ಇದ್ದೀವಿ, ಮೆಣಸ್ಕೆಯಲ್ಲಿ ಬಂದು ಬಂಗಾರಮ್ ಅಂತೇಳಿ ಬೆಳೀತಾ ಇದ್ದೀವಿ, ಅದು ಒಳ್ಳೆ ಇಳುವರಿ ಬರ್ತೈತೆ. ಅದಾದಮೇಲೆ ಚೊಟ್ಟನ್ ತಡ್ನಿ ಪೈರು ಅಂತಾರೆ, ಅದನ್ನು ಬೆಳೀತಾ ಇದ್ದೀವಿ. ಅದಾದಮೇಲೆ ಬೀನ್ಸ್ ಬೆಳೀತಾ ಇದ್ದೀವಿ, ಕಿರಣ್ ಅಂತ ತಳಿ ಚೆನ್ನಾಗೈತೆ, ಇದೆಲ್ಲ ಮಾಡ್ತಾ ಇದ್ದೀವಿ ಸರ್, ಒಳ್ಳೆ ಇಳುವರಿ ಬರ್ತೈತೆ. ತರಕಾರಿ ಬೆಳೆಗಳು ನಿಮಗೆ ಕೈ ಹಿಡಿದಿದೆ? ಹಿಡಿದಿದೆ ಸರ್. ಈಗ ಒಂದೊಂದಾಗಿ ಮಾಡೋಣ. ರೇಷ್ಮೆ ಕೃಷಿಯಲ್ಲಿ ಒಂದು ಒಳ್ಳೆಯ ಇಳುವರಿ ಬೇಕು ಅಂದರೆ ಪ್ರಾರಂಭದಿಂದ ಹೇಳಿ, ನಿಮ್ಮ ಚಟುವಟಿಕೆಗಳು ಏನೆಲ್ಲ ಇರುತ್ತೆ, ಯಾರ್ಯಾರು ನಿಮಗೆ ಏನೆಲ್ಲ ಕೆಲಸಗಳಲ್ಲಿ ನಿಮಗೆ ಸಹಕಾರ ನೀಡ್ತಾ ಇದ್ದಾರೆ ಮನೆಯಲ್ಲಿ? ಸರ್ ನಾವು ಚಾಕಿ ಸೆಂಟ್ರಿಂದ 2-5 ನಂತರ ಮರಿ ತಗೋಬರ್ತೀವಿ ಇಲ್ಲಿ. 4ನೇ ಹಂತದವರೆಗೆ ಏನು ಅಂತ ಕೆಲಸ ಇರಲ್ಲ ಸರ್. 4ನೇ ಹಂತದ ಮೇಲೆ ಪ್ರತಿ ಮನೆ ಅಪ್ಪ ಆಗಲಿ ಅಮ್ಮ ಆಗಲಿ ಮನೆಯವರಾಗಲಿ ಎಲ್ಲರೂ ಅದಕ್ಕೆ ಸಾಥ್ ಕೊಡ್ತಾರೆ. ಹೇಳಿ, ಏನು ಕೆಲಸಗಳಿರುತ್ತೆ ಸರ್? ಏನಿಲ್ಲ, ಸೊಪ್ಪು ಹಾಕೋದು, ಸೊಪ್ಪು ಕಟ್ ಮಾಡ್ಕೊಬಂದು ಸೊಪ್ಪು ಹಾಕೋದು, ಲಾಸ್ಟ್ 4ನೇ ಹಂತ ಕೊನೆಯಲ್ಲಿ ಹಣ್ಣು ಮರಿ ಎತ್ತಿ ಚಂದ್ರಿಕೆ ಬಿಡೋದು, ಮತ್ತು ಚಂದ್ರಿಕೆನ ಗೂಡು ಬಿಚ್ಚೋದು, ಈ ಥರ ಕೆಲಸಗಳಿರುತ್ತೆ ಸರ್. ಒಂದು ತಿಂಗಳಾಗುತ್ತಾ? ಇಲ್ಲ ಸರ್, 22 ದಿವಸಕ್ಕೆ ಕ್ರಾಪ್ ಮುಗಿಯುತ್ತೆ. ಹ್ಞೂ, ಕ್ರಾಪ್ ಮುಗಿಯುತ್ತೆ. ಆಮೇಲೆ ಒಂದು 15 ದಿನ ಬಿಡ್ತೀರಾ? 15-20 ದಿವಸ ಗ್ಯಾಪ್ ಇರುತ್ತೆ ಸರ್. ಹಾಗೆಲ್ಲ ಇಲ್ಲಿ ನಾವು ಈ ಸೋಂಕು ನಿವಾರಣೆ ಬಹಳ ಮುಖ್ಯ ರೇಷ್ಮೆ ಕೃಷಿಯಲ್ಲಿ. ಹೇಳಿ, ಸೋಂಕು ನಿವಾರಣೆಗೆ ನೀವು ಅನುಸರಿಸೋ ಕ್ರಮಗಳು, ಉಪಯೋಗಿಸೋದೆಲ್ಲ ಏನು ಸರ್? ನಾವು ಇದು ಡಿಪಾರ್ಟ್ಮೆಂಟಿಂದನೇ ಕೊಡ್ತಾರೆ ಸರ್, ಅಸ್ತ್ರ ಆಗಲಿ ಡೆಕಾಲ್ ಆಗಲಿ ಇದೆಲ್ಲ. ಒಂದು ಡ್ರಮ್ಗೆ ಒಂದು ಅಸ್ತ್ರ ಹಾಕ್ಕೊಂಡು ಅದನ್ನು 200 ಲೀಟ್ರಲ್ಲಿ ಸ್ಪ್ರೇ ಮಾಡಬೇಕು ಸರ್. ಮನೆಯೆಲ್ಲ ಕ್ಲೀನಾಗಿ ಕ್ಲೋಸ್ ಮಾಡಿ ಅದಕ್ಕೆ ಸ್ಪ್ರೇ ಮಾಡಬೇಕು. ಆಮೇಲೆ ಗಾಳಿ ಬೆಳಕು ಆಡೋಕ್ಕೆ ಬಿಡಬೇಕು, ಗಾಳಿ ಬೆಳಕಾಡೋಕ್ಕೆ ನಂತರ ಗಾಳಿ ಬೆಳಕಾಡೋದಕ್ಕೆ ಬಿಡಬೇಕು 3 ದಿವಸದ ನಂತರ. ತಿಂದಿರಿಕೆಗಳು ಅವೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು, ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು, ಬ್ಲೀಚಿಂಗಲ್ಲಿ ತೊಳ್ಕೋಬೇಕು ಎಲ್ಲನೂ. ಒಂದು ದಿವಸ ಉನಿ ಹಾಕ್ಬೇಕು ಬ್ಲೀಚಿಂಗಲ್ಲಿ, ಎಲ್ಲ ನೀಟಾಗಿ ಇಟ್ಕೋಬೇಕು ಸರ್ ಅದನ್ನು. ನಿರಂತರವಾಗಿ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ, ಹಾಗಾದ್ರೆ ಕುಟುಂಬದ ಸದಸ್ಯರೆಲ್ಲರಿಗೂ ಈ ಕೆಲಸಗಳು ಗೊತ್ತಿದೆ? ಗೊತ್ತಿರುತ್ತೆ ಸರ್. ತರಬೇತಿ ಪಡ್ಕೊಂಡೆ ಅಂತ ಹೇಳಿದ್ರಲ್ಲ, ಏನೆಲ್ಲ ವಿಷಯಗಳನ್ನು ತಿಳ್ಕೊಂಡ್ರಿ ಅನಂತ್ ಕುಮಾರ್? ಸರ್ ತರಬೇತಿಗೆ ಹೋದಾಗ ನಾವು ಮೊದಲು ಕಾಲುವೆ ನೀರನ್ನು ಹಾಯಿಸ್ತಾ ಇದ್ದೋ, ತರಬೇತಿಗೆ ಹೋದಾಗ ಹನಿ ನೀರಾವರಿ ಮಾಡೋದ್ರ ಬಗ್ಗೆ ತಿಳ್ಕೊಂಡು ಸಾವಯವ ಬಗ್ಗೆ ತಿಳ್ಕೊಂಡಿದ್ದೀವಿ. ಮತ್ತು ಮೊದಲೆಲ್ಲ ಎಲೆ ಬಿಡಿಸಿ ಮಾಡ್ತಾಯಿದ್ದೋ, ಅದನ್ನು ರಂಬೆ ಪದ್ಧತಿ ಮಾಡ್ಕೊಂಡಿದ್ದೀವಿ ತರಬೇತಿಯಲ್ಲಿ, ಇದೆಲ್ಲ ಮಾಡ್ಕೊಂಡಿದ್ದೀವಿ. ಅನುಕೂಲ ಆಯಿತು. ಅನುಕೂಲ ಆಯಿತು. ಮಾರುಕಟ್ಟೆ ಬಗ್ಗೆ ಹೆಂಗೆ ಅನಿಸುತ್ತೆ ಸರ್? ಮಾರುಕಟ್ಟೆ ಬಗ್ಗೆ ಹಿಂದೆ ಹಿಂಸೆ ಇತ್ತು ಸರ್, ಈಗೆಲ್ಲ ಈ ಬಿಡ್ ಮಾಡಿದ್ದಾರೆ, ಹಿಂದೆಲ್ಲ ದಳ್ಳಾಳಿಗಳ ಕೈವಾಡ ಇತ್ತು, ಈಗ ಆ ರೀತಿ ಎಲ್ಲ ಇಲ್ಲ, ಕಮ್ಮಿಯಾಗಿದೆ. ಹೊಸ ಬೆಳೆಗೆ ಎಷ್ಟು ಸಿಕ್ಕಿತ್ತು ನಿಮಗೆ ಧಾರಣೆ? ಸರ್ ಹೋದ ಸರಿ ಬೆಳೆಗೆ 100 ಸ್ವಲ್ಪ ಕಮ್ಮಿನೇ ತಂದಿದ್ದು, ಹೋದ ಬೆಳೆ ಒಂದು 60 ಮೊಟ್ಟೆ ತಂದು 60 ಕೆ ಜಿ ಗೂಡಾಗಿತ್ತು, 400 ರೂಪಾಯಿ ಸಿಕ್ಕಿತ್ತು ಸರ್. ಈಗ ಎಷ್ಟು ನಿರೀಕ್ಷೆ ಇದೆ? ಸರ್ ಈ ಸರಿ 100 ಮೊಟ್ಟೆಗೆ 100 ಕೆ ಜಿ ನಿರೀಕ್ಷೆ ಐತೆ ಸರ್. ಒಂದು ಒಳ್ಳೆ ರೇಟು ಅಂದರೆ ಲಾಭ ಅಂತ ಅನಿಸಿದ್ರೆ ಎಷ್ಟು ಸಿಗಬೇಕು ರೇಟು? 1 ಕೆ ಜಿ ಸರ್ ರೈತನಿಗೆ 350 ರೂಪಾಯಿ ಸಿಕ್ಕಿದ್ರೆ ಅದು ಒಳ್ಳೆ ರೇಟೆ ಸರ್. ಅಷ್ಟು ಕೆಲಸ ಇರುತ್ತೆ, ಕೆಲಸ ಇರುತ್ತೆ. 350 ಅಂತೂ ಬೇಕೇ ಬೇಕು ಸರ್ ರೈತನಿಗೆ. ನಿಮ್ಮ ಹಿಪ್ಪನೇರಳೆ ಎಷ್ಟು ಕ್ಷೇತ್ರದಲ್ಲಿ ಬೆಳಿತೀರಿ ಸರ್? 20 ಕ್ವಿಂಟಲ್ ಬೆಳಿತೀವಿ. ಎಷ್ಟು ಹಳೆಯ ಗಿಡಗಳವೆಲ್ಲ ಸರ್? ಎಲ್ಲ 7 ವರ್ಷದ ಗಿಡ. ತೋಟ ಚೆನ್ನಾಗಿ ಮಾಡ್ಕೋಬೇಕು. ಹೌದು ಸರ್. ಅಂದರೆ ನಿಮ್ಮ ಬೆಳೆ ಕ್ಷೇತ್ರಕ್ಕೆ ತಕ್ಕ ಹಾಗೆ 100 ಮರಿ ಸಾಕು ಅಂತ ನೀವು ಅಷ್ಟಕ್ಕೆ? ನಾವು ಸಾಕು ಅಂತೇಳಿ ಇಟ್ಕೊಂಡಿದ್ದೀವಿ. ನಮ್ಮ ಮನೆ ಲೇಬರ್ಸ್ ಎಷ್ಟು ಜನ ಇದೀವಿ ಅಷ್ಟು ಜನಕ್ಕೆ ಸಾಕು ಅಂತ ಹೇಳಿ ಇಟ್ಕೊಂಡಿದ್ದೀವಿ. ಸೊಪ್ಪಿನ ಪ್ರಮಾಣ ಸಾಕಾಗುತ್ತೆ ಸಾಕಾಗುತ್ತೆ ಸರ್. ಸೊಪ್ಪು ಜಾಸ್ತಿ ಮಾಡ್ಕೊಂಡಷ್ಟು ಅದೇ ನಿಮಗೆ ಪ್ರಯೋಜನಕ್ಕೆ ಬರಲ್ಲ ಅಂದ್ರೆ ವೇಸ್ಟ್ ಏನಾಗಲ್ಲ ಹೊರಗಡೆ ನಮ್ಮ ರೈತರುಗಳಿಗೆ ಅನುಕೂಲ ಅನುಕೂಲ ಆಗುತ್ತೆ. ಬೇರೆಯವ್ರಿಗೆ ಕೊಡಬಹುದು ಬೇರೆಯವ್ರು ಕೊಡ್ಬೋದು. ನಿಮಗೆ ಬೇಕಾದಷ್ಟು ನೀವು ಬೆಳ್ಕೊತಾ ಬೆಳ್ಕೊತಾ ಇದ್ದೀವಿ. ಹೇಳಿ ಈಗ ಹಿಪ್ಪು ನೇರಳೆ ಗಿಡಗಳ ನಿರ್ವಹಣೆ ಯಾವ ಥರ ಇರಬೇಕು, ಹೆಂಗೆ ಮಾಡೋದ್ರಿಂದ ನೀವು ಗುಣಮಟ್ಟದ ರೇಷ್ಮೆಯನ್ನು ನಾವು ಪಡ್ಕೋಬೋದು? ಸೊ ವರ್ಷದಲ್ಲಿ ಎರಡು ಸರಿ ದನಿನ ಗೊಬ್ಬರ ಹಾಕಬೇಕು ಸರ್ ಉಪ್ಪಿನಳೆ ತೋಟಕ್ಕೆ. ಒಳ್ಳೆ ಉತ್ಕೃಷ್ಟವಾದ ಸೊಪ್ಪು ಇರಬೇಕು ಅಂದರೆ ಅತಿಯಾದ ರಾಸಾಯನಿಕ ಉಪಯೋಗಿಸ್ಬಾರ್ದು, ಸಾವಯವವಾಗಿ ನಾವು ಬೆಳ್ಕೋಬೇಕು ಸರ್. ಬೆಳೆದಾಗ ಒಳ್ಳೆ ಉತ್ಕೃಷ್ಟವಾದ ಸೊಪ್ಪು ಇರುತ್ತೆ, ಒಳ್ಳೆ ಬೆಳೆನೂ ಬರುತ್ತೆ ಸರ್. ಈ ರೋಗ ಆ ಥರದ್ದೇನೋ ನೀವು ಈ ರೇಷ್ಮೆಯಲ್ಲಿ ಕಂಡಿಲ್ವಾ ಸರ್? ರೋಗ ಬಂದೇ ಬರುತ್ತೆ ಸರ್, ರೋಗ ಇಲ್ಲದೇ ರೇಷ್ಮೆ ಮಾಡೋಕ್ಕಾಗಲ್ಲ. ಅದನ್ನು ನಮ್ಮ ಕೈಲಿರುತ್ತೆ, ನಾವು ನಿರ್ವಹಣೆ ಮಾಡ್ಕೊಂಡು. ಅದು ಯಾವ ರೋಗ ಹೆಂಗೆ ನಿರ್ವಹಣೆ ಮಾಡಿ? ಹಾಲು ಬರುತ್ತೆ ಸರ್, ಹಾಲು ಸಪ್ಪೆ ಬರುತ್ತೆ, ತೊಂಡೆ ಬರುತ್ತೆ, ಈ ರೀತಿ ಬರುತ್ತೆ. ವಾತಾವರಣದಲ್ಲಿ ವಾತಾವರಣದಲ್ಲಿ ವ್ಯತ್ಯಾಸ ಆಗ್ತಾ ಇರ್ತೇವೆ. ಮನೆಯಲ್ಲಿ ವಾತಾವರಣ ನಾವು ಹದವಾಗಿ ಇಟ್ಕೋಬೇಕು. ಹೇಳಿ ಹದವಾಗಿ ಇಟ್ಕೊಳ್ಳಿರೋದ್ರೆ ಹೆಂಗೆ ನಿರ್ವಹಣೆ ಹೆಂಗೆ ಮಾಡ್ತೀವಿ? ನಿರ್ವಹಣೆ ಅಂದರೆ ಸೊ ಈಗ ಬೇಸಿಗೆ ಟೈಮಲ್ಲಿ ಮನೆ ಮೇಲೆ ನೀರು ಸ್ಪ್ರೇ ಮಾಡ್ಕೋಬೇಕು, ಸ್ಪ್ರಿಂಕ್ಲೇರ್ ಇಟ್ಕೊಂಡು ಫಾಗ್ಗಳು ಹಾಕ್ಕೊಂಡು ಮನೇನ ಕೂಲ್ ಮಾಡ್ಕೋಬೋದು. ಇನ್ನು ಚಳಿಗಾಲದಲ್ಲಿ ಮನೆಗೆ ಕಿಟಕಿಗಳೆಲ್ಲ ಕ್ಲೋಸ್ ಮಾಡಿಕೊಂಡು ಹೀಟ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಇದು ಮಾಡ್ಕೋಬೇಕು, ಅವೆಲ್ಲ ಅನುಸರಿಸ್ಕೊಂಡು ಅನುಸರಿಸ್ಕೊಂಡು ಹೋಗ್ಬೇಕು. ಮುಂಚೆ ಮನೆ ಒಳಗಡೆ ಮಾಡ್ತಾ ಇದ್ರಿ, ಜನ ಅದ್ರ ಜೊತೆ ವಾಸದ ಮನೇಲಿ ಮಾಡ್ತಾ ಇದ್ದ. ಸುಣ್ಣ ಪ್ರತಿಯೊಂದು ಪ್ರತಿಯೊಬ್ಬರು ಮನೇಲಿ ಮಕ್ಕಳಿದ್ದಾಗ ತೊಂದರೆ ಆಗ್ತಾ ಇತ್ತು. ಇವಾಗ ಸಪ್ರೇಟ್ ಮನೆ ಇರೋದ್ರಿಂದ ಅದ್ಯಾವ ರೀತಿ ಸಮಸ್ಯೆ ಇಲ್ಲ. ನೀವು ಮಾರುಕಟ್ಟೆನೂ ಸಹ ನಿಮಗೆ ತೃಪ್ತಿದಾಯಕವಾಗಿ ತೃಪ್ತಿದಾಯಕ. ಒಳ್ಳೆ ರೇಟ್ ಸಿಗಬೇಕಾದ್ರೆ ಹೆಂಗೆ ಕಾಪಾಡಬೇಕು ಸರ್? ಒಳ್ಳೆ ರೇಟ್ ಸಿಗಬೇಕು, ಕೆಲವೊಂದು ಸಂದಿಗ್ಧ ಹಂತಗಳು ಅಂತ ಇರುತ್ತೆ, ಆ ಟೈಮಲ್ಲಿ ಕರೆಕ್ಟಾಗಿ ನೋಡ್ಕೋಬೇಕು. ನಿಮ್ಮ ಪ್ರಕಾರ ಯಾವ್ದ್ಯಾವ ಹಂತದಲ್ಲಿ ಜಾಸ್ತಿ ನಿಗಾ ಇಡಬೇಕು ಸರ್? ಒಳ್ಳೆ ರೇಟ್ ಸಿಗಬೇಕು ಅಂದ್ರೆ ಮೊದಲು ಸರ್ ನಾವು ತೋಟ ನಿರ್ವಹಣೆ ಮಾಡ್ಬೇಕು ಸರ್, ಮೊದಲನೇ ಪಾಯಿಂಟು. ನಂತರ ಮರಿ ಸರ್, ತೋಟ ನಾವು ಎಷ್ಟು ನೀಟಾಗಿ ನೋಡ್ಕೋತೀವಿ ಅಷ್ಟು ನಮಗೆ ಬೆಳೆ ಗ್ಯಾರಂಟಿ ಇರುತ್ತೆ. ಈಗ ಸೊಪ್ಪೆಲ್ಲ ತರಕ್ಕೆ ಹೋಗೋದು ನೀವೇನೇ? ನಾವೇನೇ ಸರ್. ರೆಂಬೆ ಮುರ್ಕೊಂಡು ಬಂದು ಎಲ್ಲ ನಾವೇ ಕಟ್ ಮಾಡ್ಕೊಂಡು ಬಂದೆ ನಾವೇ ಹಾಕೋದು. ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಉಳಿದಿತ್ತು ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಾಗೆ ನಿಮ್ಮ ಮನೆ ಸರ್? ನಮ್ಮ ತಂದೆ ನಾವು ಸೊಪ್ಪು ತಂದು ಕೊಟ್ಟಂಗೆ ನಮ್ಮ ತಂದೆ ತಾಯಿನೂ ಸೊಪ್ಪು ಹಾಕೊಳ್ತಾರೆ. ಹಣ್ಣು ಮರಿ ಬಂದ ಟೈಮಲ್ಲಿ ನಮ್ಮ ಮಿಸ್ಸಸ್ಸು ಮತ್ತು ನಮ್ಮ ಅಕ್ಕ ಅವರೆಲ್ಲ ಹಣ್ಣು ಮರಿ ಎತ್ತಿ ಕೆಲಸ ಮಾಡ್ಕೊಳ್ತಾರೆ. ಕುಟುಂಬದವರೆಲ್ಲರೂ ಕೃಷಿಯಲ್ಲಿ ಎಲ್ಲ. ಅನಂತಕುಮಾರ್, ಈಗ ತರಕಾರಿ ಬೆಳೆಗೆ ಬರೋಣ. ಒಟ್ಟಿನಲ್ಲಿ ನಿಮಗೆ ತರಕಾರಿ ಬೆಳೆಗಳನ್ನು ಬೆಳೆಯೋದ್ರಿಂದ ಆದಾಯದ ಒಂದು ಅನುಕೂಲ ಇದೆ ಅಂತ ಅನ್ನಿಸ್ತು, ಅವಾಗವಾಗ ಕಾಲ ಕಾಲಕ್ಕೆ ದುಡ್ಡು ಸಿಗುತ್ತೆ ಅಂತ ಸಿಗುತ್ತೆ. ಹೇಳಿ ಯಾವ್ಯಾವ ಬೆಳೆಗಳನ್ನು ತುಂಬ ಯಶಸ್ವಿಯಾಗಿ ಬೆಳೆದಿದ್ದೀರಿ ಈಗ ಸರ್? ಇವಾಗ ಬೀನ್ಸ್ ಮಾಡಿದ್ದೀವಿ, ಕಿರಣ್ ಅಂತ ತಳಿ, ಅದನ್ನು ಸಾವಯವದಲ್ಲೇ ಮಾಡ್ತಾಯಿದ್ದೀವಿ ಸರ್. ಸಾವಯವದಲ್ಲೇ ಮಾಡ್ತಾಯಿದ್ದೀವಿ, ಅದರಿಂದ ಒಳ್ಳೆ ಬೆಳೆ ಬರ್ತಾಯಿದೆ. ಈಗ ಸಾವಯವದಲ್ಲೇ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರಿ, ಅಂದರೆ ನೀವು ರಸಗೊಬ್ಬರ ಯಾವುದು ಹಾಕದೇ ಇಲ್ಲ, ಕೀಟನಾಶಕ ಆ ಥರದ್ದೇನು ಹಾಕಲ್ಲ ಹಾಗೆ ಸರ್? ಹಾಕೋದು ಕಮ್ಮಿ ಪ್ರಮಾಣ ಸರ್. ನಾವು ಜಾಸ್ತಿ ಯೂಸ್ ಮಾಡೋದು ಬೆವಿನೆಣ್ಣೆ ಯೂಸ್ ಮಾಡ್ತೀವಿ, ಹಸಿನ ಗಂಜಲ ಯೂಸ್ ಮಾಡ್ತೀವಿ. ಗಂಜಲಾನೇ ನೀವು ಬಳಕೆ ಮಾಡ್ತೀವಿ? ಬಳಕೆ ಮಾಡ್ತೀವಿ. ಅದಕ್ಕೆ ಹೆಂಗೆ ತಯಾರು ಮಾಡ್ಕೊಳ್ತೀರಿ, ಗಂಜಲಾನೇ ಹಾಕ್ತಿರೋ ಅಥವಾ ಅದನ್ನು? ಇಲ್ಲ ಸರ್, ಬೆವಿನೆಣ್ಣೆಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಸಿಂಪಡಿಸ್ಕೋತೀವಿ. ಸ್ಪ್ರೇ ಮಾಡ್ತೀವಿ, ಸ್ಪ್ರೇ ಮಾಡ್ತೀವಿ. ಎಲ್ಲ ತರಕಾರಿಗೂ ಹಂಗೆ? ಎಲ್ಲ ತರಕಾರಿಗೂ ಅದೇ ರೀತಿ. ಕೀಟನಾಶಕ ಅಂತೇನು ಅಂಗಡಿ ಹುಡ್ಕೊಂಡು ಹೋಗೋಂಗಿಲ್ಲ ನಾ, ಯಾಕೆಂದ್ರೆ ನಮಗೆ ರೇಷ್ಮೆ ಇರೋದ್ರಿಂದ ಜಾಸ್ತಿ ಕೀಟನಾಶಕ ಯೂಸ್ನೂ ಮಾಡೋಂಗಿಲ್ಲ ಸರ್, ಬಳಕೆನೂ ಮಾಡೋಂಗಿಲ್ಲ ಅದನ್ನು. ಅದರಿಂದ ನಾವು ಜಾಸ್ತಿ ಯೂಸ್ ಮಾಡೋದು ಗಂಜಲ ಮತ್ತು ಬೆವಿನೆಣ್ಣೆ. ಈಗ ನಿಮ್ಮ ಕ್ಷೇತ್ರದಲ್ಲಿ ತರಕಾರಿ ಬೆಳೆಗಳನ್ನು ಪ್ರತಿ ವರ್ಷವೂ ಇಷ್ಟು ಎಕರೆ, ಕಾಲು ಎಕರೆ, ಅರ್ಧ ಎಕರೆ, ಹತ್ತು ಕುಂಟೆ, ಇಪ್ಪತ್ತು ಕುಂಟೆ, ಕುಂಟೆ ಕುಂಟೆ ಲೆಕ್ಕದಲ್ಲಿ ಹಾಕ್ಕೊಂಡು ಮಾಡ್ತಾ ಇರ್ತೀವಿ ಸರ್. ಚೇಂಜ್ ಮಾಡ್ತಾ ಇರ್ತೀರಿ? ಮಾಡ್ತಾ ಇರ್ತೀವಿ. ಕೋಸು ಬೆಳಿತೀವಿ, ಹೂಕೋಸು ಬೆಳಿತೀವಿ. ಒಂದು ಬೆಳೆ ಆದಮೇಲೆ ಆ ಮಣ್ಣಿನಲ್ಲಿ ಪೋಷಕಾಂಶಗಳು ಕಡಿಮೆ ಆಗಿರುತ್ತೆ, ಅದಕ್ಕೆಲ್ಲ ಹೆಂಗೆ ಮಾಡ್ತೀರಿ, ಮಣ್ಣು ಪರೀಕ್ಷೆ ಮಾಡಿಸ್ತೀರಾ, ಹೆಂಗೆ ಗೊತ್ತಾಗುತ್ತಾ? ಅಥವಾ ನೀವೇ ಒಂದು ಲೆಕ್ಕಾಚಾರದಲ್ಲಿ ಗೊಬ್ಬರ ಗಿಬ್ಬರ ಹಾಕ್ಬಿಡ್ತೀರಾ? ಸರ್, ರೈತರ ಲೆಕ್ಕ ಲೆಕ್ಕಾಚಾರದಲ್ಲಿ ಇರುತ್ತೆ ಸರ್, ಮಣ್ಣು ಪರೀಕ್ಷೆಗಂತೂ ಕಮ್ಮಿ. ಯಾಕೆ ಅಂದರೆ ಒಂದು ಗಿಡ ಹೇಳ್ಬೇಕಾದ್ರೆ ಅವ್ರಿಗೆ ಅಂದಾಜು ಆಗಿರುತ್ತೆ, ಗೊಬ್ಬರ ಐತೆ ಇಲ್ಲ, ಭೂಮಿಲಿ ಎಷ್ಟು ಪ್ರಮಾಣದಲ್ಲಿ ಐತೆ ಅನ್ನೋದು ಒಂದು ಅಂದಾಜು ಇರುತ್ತೆ. ಇಲ್ಲ, ಈಗ ನೀವು ಈ ತರಕಾರಿ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಸಾವಯವ ಗೊಬ್ಬರ ಗೊಬ್ಬರ ಅಂತ ನೀವು ಹೇಳ್ತಾ ಇದ್ದೀರಿ, ಎಷ್ಟು ಮಟ್ಟಿಗೆ ಯಾವ ಎಲ್ಲ ಮೂಲಗಳು ಅಂತ ನಾನು ಕೇಳ್ತಾ ಇರೋದು? ಒಂದು ಕೊಟ್ಟಿಗೆ ಗೊಬ್ಬರ ಆಯ್ತು. ಒಂದು ಕೊಟ್ಟಿಗೆ ಗೊಬ್ಬರ ಆಯ್ತು ಸರ್. ರೇಷ್ಮೆದು ಎಲ್ಲ ರೇಷ್ಮೆ ಗೊಬ್ಬರನೂ ನಾವು ಎಲ್ಲ ಗೊಬ್ಬರ ಮಾಡ್ತೀವಿ, ಎಲ್ಲ ತ್ಯಾಜ್ಯ ಗೊಬ್ಬರ ಮಾಡ್ಕೊಳ್ತೀವಿ. ಈಗ ರೇಷ್ಮೆಯಲ್ಲಿ ಪ್ರತಿ ತಿಂಗಳು ನಮಗೆ ಎರಡು ಒಂದು ಟ್ಯಾಕ್ಟರ್ ಗೊಬ್ಬರ ಆಗೇ ಆಗುತ್ತೆ ಪ್ರತಿ ತಿಂಗಳಿಗೆ. ಧನ್ಯ ಗೊಬ್ಬರ ಜೊತೆಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ನಾವು ಒಂದು ಕಡೆ ಶೇಖರಣೆ ಮಾಡಿಕೊಂಡು ಆರು ತಿಂಗಳಿಗೆ ಒಂದು ಸರಿ ಅದನ್ನು ಜಮೀನಿಗೆ ಹಾಕ್ಕೊಳ್ತೀವಿ. ಆರು ತಿಂಗಳಿಗೆ ಅದು ಎಲ್ಲ ಫುಲ್ ಎಲ್ಲ ಟೈಪ್ ಆಗುತ್ತೆ. ಒಂದು ಸರಿ ರೇಷ್ಮೆ ಗೊಬ್ಬರನ ತೊಗೊಂಡೋಗಿ ಒಂದು ಕಡೆ ಹಾಕ್ದಾಗ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಅದೆಲ್ಲ ಆರು ತಿಂಗಳಲ್ಲಿ ಮಾಮೂಲಿ ಗೊಬ್ಬರ ರೀತಿ ಆಗುತ್ತೆ ಅದು. ಈಗ ತರಕಾರಿ ಎಲ್ಲ ನೀವು ಹಾಗೆ ಮಾರಾಟ ಮಾಡುವಾಗಲೂ ಇದು ಸಾವಯವ ಅಂತ ಹೇಳ್ಬಿಟ್ಟೆ ಮಾಡ್ತೀರಾ, ಅದು ಹೆಂಗೆ ಸರ್? ಸಾವಯವ ರೇಟ್ ಸಿಗುತ್ತಾ ಅಥವಾ ಮಾಮೂಲಿ ಮಾಮೂಲಿ ತರಕಾರಿ ಥರನೇ ಮಾರ್ತೀರಾ ಹೆಂಗೆ? ಇಲ್ಲ ಸರ್, ಮಾಮೂಲಿ ತರಕಾರಿ ಥರನೇ ಮಾಡ್ತೀವಿ, ಆದರೂ ಅವ್ರಿಗೆ ಕಾಣಿಸುತ್ತೆ ಒಂದು ಕ್ವಾಲಿಟಿ ಕಾಣಿಸುತ್ತೆ, ಅದಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ ನಮ್ಗೆ. ಹಂಗಾಗಿ ಬೇರೆಯವ್ರಿಗಿಂತ ನಿಮ್ಗೆ ಒಳ್ಳೆ ರೇಟ್ ಸಿಗುತ್ತೆ. ರೇಟ್ ಸಿಗುತ್ತೆ ಸರ್. ಎಲ್ಲಿ ತೊಗೊಂಡೋಗ್ತೀರಿ ಮಾರಾಟಕ್ಕೆ ಇದೆಲ್ಲ? ಸರ್, ನಾವು ಇಲ್ಲಿ ಹೆಬ್ಬಾಳ, ನಮ್ಮ ಹೆಬ್ಬಾಳು ಹೋಬಳಿಲಿ ಕೇಂದ್ರ ಐತೆ ಮಾರಾಟ ಕೇಂದ್ರ, ಅಲ್ಲಿ ತೊಗೊಂಡೋಗ್ತೀವಿ ಸರ್. ನೇರವಾಗಿ ನೀವು ಗ್ರಾಹಕರಿಗೆ ಮಾರಾಟ ಮಾಡಿದ್ದಿಲ್ಲ? ಇಲ್ಲ ಸರ್, ನಾವು ಮಾಡಿದ್ದಿಲ್ಲ. ಅಲ್ಲೇನು ಸಿಗುತ್ತೆ ನಿಮ್ಗೆ ಅದು ಪರವಾಗಿಲ್ಲ ಅನ್ಸುತ್ತೆ? ಪರವಾಗಿಲ್ಲ ಅನ್ಸುತ್ತೆ. ಯಾವ ಹಂಗಾಮಿನಲ್ಲಿ ಯಾವ ತರಕಾರಿ ಹಾಕಿದ್ರೆ ಬೇಡಿಕೆ ಬರುತ್ತೆ, ಇದನ್ನಾರು ಅಧ್ಯಯನ ಮಾಡಿ ಆ ಪ್ರಕಾರ ಲೆಕ್ಕಾಚಾರ ಮಾಡಿದ್ದು ಉಂಟಾ? ಸರ್, ಆ ಥರ ಏನು ನಾವು ತರಕಾರಿ ಮಾಡಬೇಕಾದ್ರೆ ಮಾಡೋಕ್ಕೋಗಲ್ಲ. ಒಂದು ಬ್ಯಾಚ್ ಮುಗಿದಾಗ ಒಂದು ಬ್ಯಾಚ್ ಮಾಡ್ಕೊಂಡು ಹೋಗ್ತೀವಿ. ಈ ಟೈಮಲ್ಲಿ ಕೋಸ್ ಮಾಡ್ತೀವಿ, ಕೋಸ್ ಮಾಡಿದಾಗ ಈಗ ರೈಟ್ ಇರಲ್ಲ, ಅದನ್ನು ಕಂಪೇರ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಸರ್. ಈ ಸೀಸನ್ ಇದು ಬರುತ್ತೆ ಬರುತ್ತೆ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ? ಹೌದು. ನಿಮ್ಮ ಆದಾಯದ ಮೂಲ ಹಾಗಾದರೆ ಒಂದು ರೇಷ್ಮೆ, ರೇಷ್ಮೆ ಮತ್ತು ತರಕಾರಿ, ತರಕಾರಿ ಮತ್ತು ಹಸು ಸಾಕಾಣಿಕೆ, ಎರಡು ಹಸು ಇದ್ದಾವೆ, ಅದನ್ನು ನಾವು ಹಾಲನ್ನು ಡೈರಿಗೆ ಹಾಕ್ತಾ ಇದ್ದೀವಿ. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಈಗ? ಐದು ಜನ ಇದ್ದೀವಿ ಸರ್. ಐದು ಜನ. ಮಗಳು ಎಷ್ಟು ವರ್ಷ? ಮಗಳು 7 ವರ್ಷ ಸರ್. ಸ್ಕೂಲ್ ಹೋಗ್ತಾಳೆ? ಇಲ್ಲ, ಇದಕ್ಕೆ ಕೋವಿಡ್ ಇರೋದ್ರಿಂದ ಆನ್ಲೈನ್ ಕ್ಲಾಸಲ್ಲಿ ಇದ್ದಾರೆ. ಆನ್ಲೈನ್ ಕ್ಲಾಸಲ್ಲಿ ಇದ್ದಾರೆ. ಒಟ್ಟಿನಲ್ಲಿ ಕೃಷಿ ಸಾಹಸನೇ ಬೇಡ, ಬೇರೆ ಏನೋ ಕೆಲಸ ಹುಡುಕೊಂಡು ಅಂತ ಬೆಂಗಳೂರು ಹೋದವ್ರು ನೀವು, ಅನಂತ್ ಕುಮಾರ್? ಹೌದು ಸರ್. ಪುನಃ ವಾಪಸ್ ಬಂದ್ರಿ? ಹೌದು. ನಾವು ಬಂದಮೇಲೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ, ಈಗ ಏನು ಅನಿಸ್ತಾ ಇದೆ ನಿಮಗೆ ತಿರುಗಿ ನೋಡಿದಾಗ? ಸರ್, ಇದು ತೃಪ್ತಿ ಅನ್ನಿಸ್ತಾ ಇದೆ ಸರ್. ಒಂದು ಆರೋಗ್ಯ ದೃಷ್ಟಿಯಲ್ಲಿ ಆಗಲಿ ಮತ್ತೊಂದರಲ್ಲಿ ಆಗಲಿ, ಇಲ್ಲಿ ಸರ್ ಮನೇಲಿ ಏನು ಇಲ್ಲ ಅಂದರೆ ಊಟ ಮಾಡ್ಕೊಂಡಿರ್ಬೋದು, ಅಲ್ಲಿ ಮನೇಲಿ ಏನೂ ಇಲ್ಲ ಅಂದರೆ ಹಸ್ಕೊಂಡಿರ್ಬೇಕು ಸರ್. ಏನು ಮಾಡೋಕ್ಕಾಗಲ್ಲ ಸಿಟಿ. ಇಲ್ಲಿ ಹಳ್ಳಿ ಎಂದಾಗ ಯಾರು ಬೆಂಬಲಕ್ಕೆ ಬಂದೇ ಬರ್ತಾರೆ, ಸಿಟಿಲಿ ಆ ರೀತಿ ಬರಲ್ಲ. ಯಾಕೆಂದರೆ ನಾವು ಅನ್ಭೋಗಿಸಿರೋದು ಸಿಟಿಯಲ್ಲಿ. ಅದು ಕೃಷಿಯಲ್ಲಿ ನಂಬಿ ಆರಾಮಾಗಿ ಜೀವನ ಕಂಡ್ಕೋಬೋದು. ಕಂಡ್ಕೋಬೋದು ಸರ್. ಈ ಹಸುಗೆ ಬೇಕಾದ ಮೇವು ಎಲ್ಲ ಬೆಳ್ಕೋತೀರಾ ನೀವು? ಬೆಳ್ಕೋತೀವಿ ಸರ್, ಫಾರ್ಮಲ್ಲಿ ಬೆಳ್ಕೋತೀವಿ, ಜೋಳದ ಕಡ್ಡಿ ಬೆಳ್ಕೋತೀವಿ, ತೋಟದೊಳಗಡೆ ಎಲ್ಲ ಬೆಳ್ಕೋತೀವಿ ಸರ್. ತೋಟದಲ್ಲಿ ಈ ಒಂದು ಪೋಷಕಾಂಶಗಳ ನಿರ್ವಹಣೆ ದೃಷ್ಟಿಯಿಂದ ಹಸಿರು ಗೊಬ್ಬರ ಮಾಡೋದು ಅದು ಏನಾದ್ರು ಬಳಕೆ ಮಾಡ್ತೀರಾ ಹೆಂಗೆ? ಮಾಡ್ತೀವಿ ಸರ್, ಹಸಿರು ಗೊಬ್ಬರ ಮಾಡ್ತೀವಿ, ದನಂಚಿ ಹಾಕ್ತೀವಿ, ಹುರುಳಿ ಸೊಪ್ಪು ತಳ್ತೀವಿ, ಸೆಣಬು ಹಾಕ್ತೀವಿ, ಮಾಡ್ತೀವಿ ಸರ್. ಪ್ರತಿನಿತ್ಯ ತರಕಾರಿ ಮಾಡೋದ್ರಿಂದ ಅವಾಗವಾಗ ಒಂದೊಂದು ಬ್ಯಾಚ್ ನಾವು ಅದನ್ನು ಮಾಡ್ಕೊಳ್ಳೇಬೇಕು ಸರ್. ರೈತರ ಅದರಡಿ ಇದ್ದೇ ಇರುತ್ತೆ. ಇದ್ದೇ ಇರುತ್ತೆ ಸರ್. ಇದೆಲ್ಲ ಸಸಿಗಳು ಏನು ನೀವೇ ಮಾಡ್ಕೊಳ್ಳೋದು ಅಥವಾ ನರ್ಸರಿಯಿಂದ ತರೋದು? ಸರ್, ಕೆಲವೊಂದು ಟೈಮು ನರ್ಸರಿಯಿಂದ ತರ್ತೀವಿ, ಒಂದೊಂದು ಟೈಮ್ ನಾವು ಮಾಡ್ಕೊಳ್ತೀವಿ ಸರ್, ನಮ್ಮ ಅನುಕೂಲಕ್ಕೆ ತಕ್ಕಂತೆ. ಒಂದು ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ಸಾಮಾನ್ಯವಾಗಿ ನೀವು ಈ ರೇಷ್ಮೆ ಆಗ್ಬೋದು ಅಥವಾ ಹೈನುಗಾರಿಕೆ ಆಗ್ಬೋದು ಇಲ್ಲ ಅಂದರೆ ಈ ತೋಟಗಾರಿಕೆ ಬೆಳೆಗಳಾಗ್ಬೋದು ಈ ಕೃಷಿ ಚಟುವಟಿಕೆಯಲ್ಲಿ ತೊಡಗಿರ್ತೀರಿ ನೀವು? ಸರ್, ರೇಷ್ಮೆಗೆ ದಿನನಿತ್ಯ 2-3 ಅವರ್ ಸಾಕು ಸರ್, ರೇಷ್ಮೆ ಮಾಡಬೇಕು ಅಂದರೆ. ಇನ್ನು ಹೈನುಗಾರಿಕೆಗೆ ಅಪ್ಪ ಅಮ್ಮ ನೋಡ್ಕೊಳ್ತಾರೆ. ಇನ್ನು ತರಕಾರಿಗೆ ಬೇಕು ಅಂದಾಗ ಎಲ್ಲ ಡ್ರಿಪ್ ಇರೋದ್ರಿಂದ ನಾವು ಅತಿ ಹೆಚ್ಚಾದ ಒತ್ತೆಯನ್ನು ಕೊಡುವಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು, ಒಳ್ಳೆ ಜೀವನ ಸಾಗಿಸ್ಬೋದು ಸರ್. ತೆಂಗು ಎಲ್ಲ ಏನು ಇಳುವರಿ ಕೊಡ್ತಾ ಇದೆ? ತೆಂಗು ಎಲ್ಲ ನಮ್ಮದು ಒಂದೊಂದು ಕಾಯಿ 1.5 ಕೆಜಿ ಬರುತ್ತೆ ಸರ್. ಎಷ್ಟು ಬರುತ್ತೆ ಒಂದು ಕಾಯಿ ಒಂದು ಮರದಲ್ಲಿ? ಒಂದು ಮರದಲ್ಲಿ ಸರ್ವೇ ಸಾಮಾನ್ಯ ಒಂದು ಸರಿ ಕೆಡದಾಗ 50-60 ಕಾಯಿ ಸಿಗುತ್ತೆ. ಅವುಗಳಿಗೆಲ್ಲ ಡ್ರಿಪ್ ವ್ಯವಸ್ಥೆನಾ ಮರಗಳಿಗೆ? ಹೌದು ಸರ್, ಡ್ರಿಪ್ ವ್ಯವಸ್ಥೆ. ಹನಿ ನೀರಾವರಿ ವ್ಯವಸ್ಥೆ ಆದಮೇಲೆ ಏನು ಬದಲಾವಣೆಗಳನ್ನು ನೀವು ಕಾಣೋದಕ್ಕೆ ಸಾಧ್ಯ ಆಯಿತು ಇಳುವರಿ ಮೇಲೆ? ಇಳುವರಿ ಪ್ರತಿಯೊಂದು ಇಳುವರಿ ಇರುತ್ತೆ, ಮತ್ತು ಭೂಮಿ ಫಲವತ್ತಾಗಿರುತ್ತೆ, ಮತ್ತು ಇನ್ನೊಂದೇನಪ್ಪ ಅಂದರೆ ನೀರನ್ನು ಅಭಾವ ಇರಲ್ಲ. ಈಗ ಕಾಲುವೆ ನೀರು ಆಯಿಸೋದು, ಆಯಿಸ್ದಾಗಿರೋ ಪೋಷಕಾಂಶ ಎಲ್ಲ ಕೆಳಗಡೆ ಹೋಗುತ್ತೆ. ಹನಿ ನೀರಾವರಿ ಅಂದರೆ ಆ ರೀತಿ ಇರಲ್ಲ, ಗಿಡಕ್ಕೆ ಮಾತ್ರ ಇರುತ್ತೆ, ನಾವೇನು ಕೊಟ್ಟಿರ್ತೀವಿ ಅದು ಗಿಡಕ್ಕಿರುತ್ತೆ, ಇನ್ನು ಬೇರೆ ಕಡೆ ಎಲ್ಲೂ ಹೋಗಲ್ಲ ಅದು. ತರಕಾರಿ ಬೆಳೆಗಳು ಮಾರುಕಟ್ಟೆ ಸಮಸ್ಯೆನೇ ಇಲ್ಲ ಹಾಗಾದ್ರೆ ನಿಮಗೆ? ಇಲ್ಲ ಸರ್. ಮತ್ತು ಇನ್ನು ಏನೆಲ್ಲ ಮಾಡಬೇಕು ಅಂತ ಆಸೆ ಇದೆ ಸರ್? ರೈತರಿಗೆ ಇದಕ್ಕಿಂತ ಬೇರೆ ಏನೂ ಇಲ್ಲ ಸರ್. ಏನಿದೆ ಅದೇ ತೃಪ್ತಿ? ತೃಪ್ತಿ ಸರ್. ತೃಪ್ತಿಯಾಗಿ ಜೀವನ ನಡೆಸ್ತಿದ್ದೀನಿ ಅಂತ ನಿಮಗೆ ಅನಿಸಿದೆ ಮನಸ್ಸಿಗೆ? ಅನಿಸಿದೆ ಸರ್. ಇದೇ ವಾಸಿ ಅನಿಸುತ್ತೆ? ಇದೇ ವಾಸಿ. ಬೇರೆ ಎಲ್ಲೋ ಏನೋ ಮಾಡೋಕ್ಕಿಂತ ಇಲ್ಲ, ಅದಕ್ಕಿಂತ ಇದೇ ವಾಸಿ. ಈಗ ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳಲ್ಲಿ ನೀವು ಹೇಳಿದ್ರಿ ಅಲ್ಲೆಲ್ಲ ನೋಡ್ಕೊಂಡು ಬಂದೆ, ಕಲ್ತ್ಕೊಂಡು ಬಂದೆ ಅಂತ. ಅಲ್ಲಿ ಕಲ್ತಿದ್ದು ಇಲ್ಲಿ ಅಳವಡಿಸಿದ್ದು ಆ ಥರದ ಏನಾದ್ರು ಇದೆಯಾ? ಇದೆ ಸರ್. ಇದು ಏನೇ ಸಾವಯವ ಕಲ್ತಿರೋ ನಾವು ತರಬೇತಿಲೇ ಕಲ್ತಿರೋದು ಸರ್. ಹೇಳಿ, ಏನು ಕಲ್ತ್ರಿ, ಏನು ಇಲ್ಲಿ ಹೆಂಗೆ ಅಳವಡಿಸಿದ್ರಿ? ಸ್ಟಾರ್ಟಿಂಗು ಸರ್ ನಾವು ಕೆಮಿಕಲ್ ಗೊಬ್ಬರ ಎಲ್ಲ ಹಾಕ್ತಾಯಿದ್ದು. ಕಮ್ಮಿ ಅಂದರೆ ಒಂದು ಮೂಟೆ ಡಿ ಎ ಪಿ ತಗೊಳ್ತೀನಿ ಅಂದರೆ 1200 ರೂಪಾಯಿ ರೇಟೇ ಇರುತ್ತೆ. ಅದೇ ನಾವು ಜೀವಾಮೃತ ಮಾಡ್ಕೊಂಡ್ರೆ ಅದು ಎಲ್ಲ ಅದರಲ್ಲೇ ಸಿಗುತ್ತೆ ಸರ್. ಜೀವಾಮೃತ ಮಾಡೋದೆಲ್ಲ ಕಲ್ತಿದ್ದೀರಾ ನೀವು ಸರ್? ಮಾಡ್ತಾ ಇದ್ದೀವಿ. ಹೇಳಿ ಹೆಂಗೆ ಮಾಡಬೇಕು ಅಂತ ಸರ್? ಅದನ್ನು ನನಗಿಂತ ಚೆನ್ನಾಗಿ ನಮ್ಮ ತಂದೆ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾರೆ. ಅವರೇನೋ ರೆಡಿ ಮಾಡೋದು ನೀವು? ಅವ್ರು ರೆಡಿ ಮಾಡೋ ಸರ್. ಅವ್ರು ರೆಡಿ ಮಾಡಿಕೊಡ್ತಾರೆ. ಅಂದರೆ ಅವ್ರ ಕಾಲದಲ್ಲೇ ಇದೆಲ್ಲ ಶುರುವಾಯಿತು ಹಾಗಾದರೆ ಸರ್? ಇತ್ತೀಚೆಗೆ ಶುರುವಾಗಿದ್ದು, ಅವ್ರ ಕಾಲಕ್ಕಿಂತ ಹೆಚ್ಚಾಗಿ ಇವಾಗ ಶುರುವಾಗಿದೆ ಸರ್. ಅದು ಅವರೇ ಕಲ್ತ್ಕೊಂಬಂದರು? ಅವರೇ ಕಲ್ತ್ಕೊಂಬಂದರು. ಅವ್ರಿಗೆಷ್ಟು ವಯಸ್ಸು ಸರ್? 65. ಇದೆಲ್ಲ ಅವ್ರು ರೆಡಿ ಮಾಡ್ತಾರೆ? ರೆಡಿ ಮಾಡ್ತಾರೆ ಸರ್. ಇನ್ನು ಏನೆಲ್ಲ ಸಾವಯವ ಮೂಲದ ಒಳಸುರಿಗಳನ್ನು ನೀವು ಬಳಕೆ ಮಾಡ್ತೀರಿ? ಒಂದು ಕೀಟನಾಶಕವಾಗಿ ನೀವು ಹೇಳಿದ್ರಿ ಗಂಜಾ ಮತ್ತೆ ಇದನ್ನು ಮಾಡ್ತೀವಿ. ಇದಕ್ಕೆ ಸಾವಯವದಲ್ಲಿ ಆರ್ಗಾನಿಕ್ ಇದನ್ನ ಬಳಸ್ಕೊತೀವಿ. ಒಂದೊಂದು ಟೈಮಲ್ಲಿ ಏನು ಡಿ ಎನ್ ಸಿ 90 ಅಂತೇಳಿ ಒಂದು ಗೊಬ್ಬರ ಬರುತ್ತೆ, ಅದನ್ನ ನಾವು ಬುಡಕ್ಕೆ ಬಿಡೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಏನು ಬದಲಾವಣೆ ಆಯ್ತದ? ಬೇರೆ ಕೆಮಿಕಲ್ ಯೂಸ್ ನಾವು ಲೆಕ್ಕಾಚಾರ ಹಾಕೊಂಡ್ರೆ ಅದು ಚೆನ್ನಾಗಿರುತ್ತೆ ಸರ್. ಮತ್ತೆ ಉತ್ಕೃಷ್ಟ ಬೆಳೆ ಬರುತ್ತೆ ಅದರಲ್ಲಿ. ಬೆಳೆನಲ್ಲಿ ಬದಲಾವಣೆ ಬರುತ್ತೆ. ಮತ್ತೆ ಆರ್ಗ್ಯಾನಿಕ್ ಇನ್ನೊಂದು ಇದೈತೆ ಸರ್, ಸ್ಪ್ರೇಗೆ ಅಂತ ಹೇಳಿ ತಗೋಬರ್ತೀವಿ, ಭೂಸುಧ ಅಂತೇಳಿ. ಅದು ಒಳ್ಳೆ ರಿಸಲ್ಟ್ ಇರುತ್ತೆ ಸರ್ ಅದು ನಮ್ಮ ರೈತರಿಗೆ. ಹಾಗಾಗಿ ಅದು ಬಳಕೆ ಮಾಡ್ಬೋದು. ಬಳಕೆ ಮಾಡ್ಬೋದು ಸರ್. ಇನ್ನು ಈಗ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ವರ್ಷದಿಂದ ವರ್ಷಕ್ಕೆ ಈ ಮಣ್ಣಿನ ಫಲವತ್ತತೆಯನ್ನು ನಾವು ಹಾಗೆ ಇಟ್ಕೊಳ್ಬೇಕು. ಹೌದು. ನಿರಂತರವಾಗಿ ಒಂದು ಪ್ರದೇಶದಲ್ಲಿ ತರಕಾರಿ ಬೆಳೆಗಳನ್ನು ಬೆಳೆಯೋದ್ರಿಂದ ಪೋಷಕಾಂಶಗಳ ಒಂದು ಖರ್ಚು ಆ ಬೆಳೆಗಳಲ್ಲಿ ಜಾಸ್ತಿ ಇರುತ್ತೆ. ಹೌದು ಸರ್. ಅದನ್ನು ನೀವು ಮಣ್ಣಿಗೆ ಮರುಪೂರಣ ಮಾಡಬೇಕಾಗುತ್ತೆ. ಮಾಡಬೇಕು. ಹೇಳಿ, ಈ ನಿಟ್ಟಿನಲ್ಲಿ ಯಾವ ಥರ ಇರುತ್ತೆ ನಿಮ್ಮ ಪ್ರಯತ್ನ? ಸರ್, ನಮ್ಮದು ಪ್ರತಿ ವರ್ಷದಲ್ಲಿ 2 ಬಾರಿ ತಿಪ್ಪೆ ಗೊಬ್ಬರ ಹಾಕ್ತೀವಿ ಮಣ್ಣಿಗೆ. ಅದರಿಂದ ನಮಗೆ ಅಂತ ಇದು ಖರ್ಚು ಕಂಡು ಬರಲ್ಲ. ಅದರದ್ದು ತ್ಯಾಜ್ಯಗಳು ಕೂಳೆ ಅವೆಲ್ಲ ಎಲ್ಲ ಸರ್ ಒಂದು ಕಡೆ ಶೇಖರಣೆ ಮಾಡಿ ಮತ್ತೆ ಅದನ್ನು ಅಲ್ಲಿಗೆ ಹಾಕ್ತೀವಿ. ಅದನ್ನು ಬಾಳೆನು ಬೆಳೆದಿದ್ದೀರಿ? ಬಾಳೆನು ಬೆಳೆದಿದ್ದೀವಿ. ಅದರಲ್ಲೂ ಏನಾದ್ರು ಆದಾಯ ಬಂದಿದೆಯಾ? ಹೊಸ ಆದಾಯ ಅಂದರೆ ನಾವು ಮನೆ ಬೆಳಕಿಗೆ ಬಾಳೆ ಬೆಳೆದಿರೋದು. ಅದನ್ನು 4 ವರ್ಷ ಆಯಿತು ಸರ್ ಬಾಳೆ ಹಾಕಿ. ಇದುವರೆಗೂ ನಾವು ಕೆಮಿಕಲ್ ಅಂತ ಒಂದು ಡ್ರಾಪ್ ಸುದ ಹಾಕಿಲ್ಲ ಅದಕ್ಕೆ. ತೆಂಗಿನ ಮೊಟ್ಟೆ ಮತ್ತು ತೆಂಗಿನ ಗರಿನೇ ಹಾಕಿರೋದು ಅದಕ್ಕೆ. ಮತ್ತು ನಮ್ಮ ರೇಷ್ಮೆ ಗೊಬ್ಬರ. ಅಡಿಕೆ ಏನು ಮಾರುಕಟ್ಟೆ ಸರ್? ಅಡಿಕೆ ಇವಾಗ ಒಂದು 30 ಗಿಡ ಹಾಕಿದ್ದೀವಿ. ಇನ್ನು ಮಾರುಕಟ್ಟೆ ಸ್ಟೇಜ್ಗೆ ಹೋಗಿಲ್ಲ, ಈಗ ಹೋಗಬೇಕು ಸರ್. ಇನ್ನು ಏನೆಲ್ಲ ಮಾಡಬೇಕು ಅಂತ ಆಸೆ ಇದೆ ಅನಂತಕುಮಾರ್ ನಿಮಗೆ? ಸರ್, ಇವಾಗ ಕಾಳು ಮೆಣಸು ಹಾಕಬೇಕು ಅಂದ್ಕೊಂಡಿದ್ದೀವಿ. ಸ್ವಲ್ಪ ಹಾಕಿದ್ದೀವಿ, ಇನ್ನೊಂದು ಸ್ವಲ್ಪ ಹಾಕಬೇಕು. ಸ್ವಲ್ಪ ಹಾಕಿದ್ದೀವಿ ಅಂದರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ದೀವಿ. ಸಸಿ ತಂದು ಹಾಕಿದ್ದೀವಿ. ಸಸಿ ನೀವೇ ಮಾಡ್ಕೊಂಡಿದ್ದ? ಇಲ್ಲ, ನಾ ತಂದು ಹಾಕಿದ್ದು ಸರ್. ಅದು ನಿಮ್ಮ ನಿರ್ಧಾರ ಏನಿದೆ ಊರಲ್ಲೇ ನಿಂತು ಇದೆಲ್ಲ ಮಾಡೋದು, ಇದ್ರ ಬಗ್ಗೆ ಏನಂತಾರೆ ನಿಮ್ಮ ತಂದೆ ತಾಯಿ ಎಲ್ಲ? ಅವ್ರಿಗೂ ಖುಷಿ ಇದೆ ಸರ್. ಒಳ್ಳೇದಾಯ್ತು, ವಾಪಸ್ ಬಂದಿದ್ದು. ವಾಪಸ್ ಬಂದಿದ್ದು ಅಂತ ಅವ್ರಿಗೂ ಖುಷಿ ಇದೆ. ಸಂತೋಷವಾಗಿದ್ದೀರಾ? ಒಟ್ಟಿನಲ್ಲಿ ಸಂತೋಷವಾಗಿದ್ದೀವಿ ಸರ್. ನೆಮ್ಮದಿಯಾಗಿರ್ಬೋದು ಜೀವನದಲ್ಲಿ? ಇರ್ಬೋದು ಸರ್, ರೈತರ ಜೀವನದಲ್ಲಿ ನೆಮ್ಮದಿಯಾಗಿರ್ಬೋದು. ಅಳವಡಿಸ್ಕೋಬೇಕು ಸರ್, ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು. ಆಮೇಲೆ ಎಷ್ಟು ಖರ್ಚು ವೆಚ್ಚ ಆಯಿತು ಇದೆಲ್ಲ ಲೆಕ್ಕ ಇಟ್ಕೊಳ್ಳೋದು ಅದೆಲ್ಲ ಉಂಟಾ? ಸರ್, ಖರ್ಚು ಈಗ ರೈತರಿಗೆ 1 ಲಕ್ಷ ಆದಾಯ ಬಂತು ಅಂದರೆ ಅದರಲ್ಲಿ ಸರ್ 25-30 ಸಾವಿರ ಖರ್ಚು ಇರುತ್ತೆ ಸರ್. ನಿಮ್ಮ ಲೆಕ್ಕಾಚಾರ ಆ ಥರ? ನಮ್ಮ ಲೆಕ್ಕಾಚಾರ ಆ ರೀತಿ. ನಾವೇ ಮನೆ ಜನಗಳೇ ಮಾಡ್ಕೊಂಡು ಹೋಗೋದ್ರಿಂದ, ಹೊರಗಡೆಯಿಂದ ಲೇಬರ್ ಕರ್ಕೊಂಡ್ಬಂದು ಮಾಡ್ತೀವಿ ಅಂದರೆ 50-60 ಸಾವಿರ ಖರ್ಚು ಬರುತ್ತೆ. ಉಳಿಯೋದು ರೈತರಿಗೆ 20-30 ಸಾವಿರ ಉಳಿಯುತ್ತೆ ಅಷ್ಟೇ. ಅದೇ ನೀವು ಹೇಳಿದ್ರೆ ಕುಟುಂಬದ ಬೇರೆ ಸದಸ್ಯರು ಕೆಲಸ ಮಾಡಿದ್ರೆ ಅನುಕೂಲ ಆಗುತ್ತೆ, ಅದೇನು ಉಳಿ ಮಾಡ್ಬೋದು. ಜೀವನ ಚೆನ್ನಾಗಿದೆ ಅನ್ಸುತ್ತಾ? ಈಗ ಚೆನ್ನಾಗೈತೆ ಸರ್, ಆರೋಗ್ಯವಾಗಿ ಹೋಯ್ತೆ, ಚೆನ್ನಾಗೂ ಐತೆ ಸರ್. ಖುಷಿ ಇದೆ ನಿಮಗೆ? ಖುಷಿ ಇದೆ. ಒಳ್ಳೆಯದು ಅನಂತಕುಮಾರ್, ಇದುವರೆಗೆ ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ದೀರಿ. ಕಾರ್ಯಕ್ರಮ ಕೇಳ್ತಿರೋರಿಗೆ ಅನ್ನಿಸ್ತಿರುತ್ತೆ ನಾವು ಅನಂತಕುಮಾರ್ ಅವ್ರ ಹತ್ರ ಒಂದೆರಡು ಮಾತಾಡಿದರೆ ಚೆನ್ನಾಗಿರೋದು ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆನ ನಿಧಾನವಾಗಿ ಕನ್ನಡದಲ್ಲಿ 3 ಸಾವಿರ ಹೇಳ್ಬಿಡಿ. ನಮ್ಮ ದೂರವಾಣಿ ಸಂಖ್ಯೆ 9844444484. ಒಳ್ಳೆಯದು ಅನಂತಕುಮಾರ್, ನಿಮ್ಮ ಅನುಭವನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಬರೋ ದಿನಗಳಲ್ಲಿ ಇನ್ನೂ ನಿಮಗೆ ಯಶಸ್ಸು ಸಿಗಲಿ. ಸಾವಯವ ಕೃಷಿಯಲ್ಲಿ ಏನೆಲ್ಲ ಅನುಕೂಲತೆಗಳಿದೆ ಅಂತ ನಿಮ್ಮ ಮಾತಿನಲ್ಲಿ ಗೊತ್ತಾಗಿದೆ. ಈ ರೀತಿಯ ಪ್ರಯತ್ನಗಳು ಹೆಚ್ಚಾಗಲಿ, ಅದಕ್ಕೆ ತಕ್ಕ ಹಾಗೆ ನಿಮಗೆ ಒಳ್ಳೆಯ ಮಾರುಕಟ್ಟೆಯೂ ಸಹ, ನೀವು ಬೆಳೆದಂಥ ಉತ್ಪನ್ನಗಳಿಗೆ ಒಳ್ಳೆಯ ಬೆಲೆ ಸಹ ಸಿಗ್ತಾ ಇದೆ. ಇದು ಸಹ ಹಿಂಗೆ ಮುಂದುವರಿಲಿ, ಯಶಸ್ವಿಯಾಗಲಿ ಅಂತ ನಾವು ಹಾರೈಸ್ತೀವಿ. ನಮಸ್ಕಾರ. ಧನ್ಯವಾದಗಳು ಸರ್.